ಪ್ರಸೂತಿ ಹಾಗೂ ಸ್ತ್ರೀ ರೋಗಶಾಸ್ತ್ರದಲ್ಲಿ ಡಿಪ್ಲೊಮಾ ಪದವಿಯನ್ನು, ನಂತರ 2009 ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ DNB ಪದವಿ ಹಾಗೂ ಮಿನಿಮಲ್ ಇನ್ವೇಸಿವ್ ಸರ್ಜರಿಯಲ್ಲಿ ಡಿಪ್ಲೊಮಾವನ್ನು ಪಡೆದಿದ್ದಾರೆ. ಡಾಕ್ಟರ್ ಲೀನಾ ಕಾಮತ್ ಅವರು 2011 ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಗೆ ಸೇರಿದರು. ಇವರು ಕಳೆದ 14 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸಂತಾನಹೀನತೆಗೆ ಕಾರಣಗಳು ಮತ್ತು ಲಭ್ಯ ಇರುವ ಚಿಕಿತ್ಸೆಗಳು. ಈ ವಿಷಯದ ಬಗ್ಗೆ ಮೊದಲು ಡಾಕ್ಟರ್ ಲೀನಾ ಕಾಮತ್ ಅವರು ಮಾಹಿತಿ ಮಾಡಿಕೊಡ್ತಾರೆ, ನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ. ನಮಸ್ಕಾರ. ನಾನು ಇವತ್ತು ಸಂತಾನಹೀನತೆ ಕಾರಣಗಳು ಹಾಗೂ ಲಭ್ಯವಿರುವ ಚಿಕಿತ್ಸಾ ವಿಧಾನಗಳ ಬಗ್ಗೆ ಕೆಲವೊಂದು ಮಾಹಿತಿ ನೀಡಲಿದ್ದೇನೆ. 1 ಕಾಲ ಸತತವಾಗಿ ಪ್ರಯತ್ನ ಮಾಡಿದರೂ ಗರ್ಭಿಣಿಯಾಗಲು ಸಾಧ್ಯವಾಗದಿದ್ದಲ್ಲಿ ಅಥವಾ 35 ಮೇಲ್ಪಟ್ಟ ಹೆಂಗಸರು 6 ಗರ್ಭಿಣಿಯಾಗಲು ಸಾಧ್ಯವಾಗದಿದ್ದಲ್ಲಿ ಸಂತಾನಹೀನತೆಗೆ ತಪಾಸಣೆಗಳನ್ನು ಪ್ರಾರಂಭಿಸಬೇಕು. ಸಂತಾನಹೀನತೆಗೆ ಕಾರಣಗಳು ಗಂಡಸರಲ್ಲೂ ಇರಬಹುದು, ಹೆಂಗಸರಲ್ಲೂ ಇರಬಹುದು, ಅಥವಾ ಇಬ್ಬರಲ್ಲೂ ಇರಬಹುದು. 35-40 ಕಾರಣಗಳು ಗಂಡಸರಲ್ಲಿ ಕಂಡುಬರುತ್ತವೆ. 35-40 ಕಾರಣಗಳು ಹೆಂಗಸರಲ್ಲಿ ಕಂಡುಬರುತ್ತವೆ. 10% ಕಾರಣ ಇಬ್ಬರಲ್ಲಿ ಇರಬಹುದು. ಮತ್ತು 10% ಎಲ್ಲ ಟೆಸ್ಟ್ಗಳು ಮಾಡಿದರೂ ಸರಿಯಾಗಿದೆ ಅಂತ ಹೇಳಿದರೂ ಕೂಡ ಸಂತಾನಹೀನತೆ ಕಾಡುತ್ತದೆ. ಮೊದಲನೆಯದಾಗಿ ಹೆಂಗಸರಲ್ಲಿ ಕಂಡುಬರುವ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ಅಂಡಾಣುಗಳ ಬೆಳವಣಿಗೆ ಹಾಗೂ ಬಿಡುಗಡೆಗೆ ತೊಂದರೆ ಇರುವ ಕಾಯಿಲೆಗಳು. ಸಾಮಾನ್ಯವಾಗಿ ಮುಟ್ಟಾದ 14 ದಿನ ಅಂಡಾಣು ಬಿಡುಗಡೆ ಆಗುತ್ತದೆ. ಕೆಲವು ಕಾಯಿಲೆಗಳಲ್ಲಿ ಅಂಡಾಣು ಬೆಳವಣಿಗೆ ಹಾಗೂ ಬಿಡುಗಡೆ ತೊಂದರೆ ಇದ್ದಲ್ಲಿ ಗರ್ಭಧರಿಸಲು ಆಗುವುದಿಲ್ಲ. ಅದಕ್ಕೆ ಕಾರಣ ಇರುವ ಕಾಯಿಲೆಗಳು ಮೊದಲನೆಯದಾಗಿ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಆರ್ PCOS ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆಯು ಬಹಳ ಹೆಚ್ಚಾಗಿದೆ. ಅದಕ್ಕೆ ಇರುವ ಮುಖ್ಯ ಕಾರಣಗಳು ವ್ಯಾಯಾಮ ಇಲ್ಲದೇ ಇರುವುದು, ಬೊಜುತನ, ಒಬೆಸಿಟಿ, ಅತಿಯಾದ ಜಂಕ್ ಫುಡ್ ಸೇವನೆ, ಸಿಹಿಯಾದ ಪದಾರ್ಥ ಸೇವನೆ ಹಾಗೂ ಜೆನೆಟಿಕ್ ಪ್ರಾಬ್ಲಮ್ಗಳು. ಈ ಕಾಯಿಲೆಯಲ್ಲಿ ಸಂತಾನಹೀನತೆ ತೊಂದರೆ ಜೊತೆಗೆ ತಿಂಗಳು ಮುಟ್ಟಾಗದೇ ಇರುವುದು, ವೇಟ್ ಜಾಸ್ತಿ ಆಗ್ಕೊತ ಇರುವುದು, ಮುಖದ ಮೇಲೆ ಪಿಂಪಲ್ಸ್ ಆಗ್ಬೋದು, ಮೈ ಮೇಲೆ ಬಹಳ ಕೂದಲು ಇರುವುದು ಅಥವಾ ಕೂದಲು ಉದುರುವುದು ಮುಂತಾದ ಹಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಎರಡನೆಯ ಕಾರಣ ಹೈಪೋಥಲಮಸ್ ಮತ್ತು ಪಿಟ್ಯುಟರಿ ಗ್ರಂಥಿಗಳ ತೊಂದರೆಗಳು. ಇವು ಇದ್ದಲ್ಲಿ ಅಂಡಾಣು ಬೆಳವಣಿಗೆ ಹಾಗೂ ಬಿಡುಗಡೆಗೆ ಬೇಕಾಗಿರುವ ಹಾರ್ಮೋನ್ ಲೆವೆಲ್ಗಳು ಮೇಂಟೈನ್ ಆಗದೇ ಇರುವುದು. ಎರಡನೇ ಕಾರಣ ಫೆಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳದ ತೊಂದರೆಗಳು. ಗರ್ಭಾಶಯದ ಎರಡು ಬದಿಯಲ್ಲಿ ಫೆಲೋಪಿಯನ್ ಟ್ಯೂಬ್ ಅಂದರೆ ಗರ್ಭನಾಳ ಇರುತ್ತವೆ. ಪ್ರತಿ ತಿಂಗಳು ಅಂಡಾಣು ಬಿಡುಗಡೆ ಆದಾಗ ಅದು ಟ್ಯೂಬಿನ ಮುಖಾಂತರ ಬಂದು ಅದೇ ಸಮಯದಲ್ಲಿ ವೀರ್ಯಾಣುಗಳು ಅಲ್ಲಿ ಇದ್ದಲ್ಲಿ ಗರ್ಭ ನಿಂತು ಭ್ರೂಣ ಗರ್ಭಾಶಯಕ್ಕೆ ಬಂತು ನಿಲ್ಲುತ್ತದೆ. ಈಗ ಟ್ಯೂಬ್ಗಳು ಬ್ಲಾಕ್ ಆಗಿದ್ದಲ್ಲಿ ಗರ್ಭಧರಿಸಲು ಸಾಧ್ಯವಾಗುವುದಿಲ್ಲ. ಈಗ ಟ್ಯೂಬ್ ಬ್ಲಾಕ್ ಆಗಲು ಕಾರಣಗಳು, ಮೊದಲನೇದಾಗಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ PID ಅಂತ ಹೇಳ್ತೀವಿ, ಅಂದರೆ ಗರ್ಭಾಶಯ, ಅಂಡಾಶಯ ಹಾಗೂ ಗರ್ಭನಾಳದ ನಂಜು. ಈ ಕಾಯಿಲೆಯು ನಂಜಿರುವ ವ್ಯಕ್ತಿಯ ಜೊತೆಗೆ ಸಂಬಂಧ ಇಟ್ಟುಕೊಂಡಾಗ ಬರುವಂಥದ್ದು. ಎರಡನೇ ಕಾರಣ ಟ್ಯೂಬರ್ಕ್ಲೋಸಿಸ್ ಅಥವಾ ಕ್ಷಯರೋಗ. ಶ್ವಾಸಕೋಶದ ಕ್ಷಯರೋಗ ಅಥವಾ ಗರ್ಭಾಶಯದ ಕ್ಷಯರೋಗ ಇದ್ದಾಗಲೂ ಈ ಟ್ಯೂಬ್ಗಳು ಬ್ಲಾಕ್ ಆಗುವ ಚಾನ್ಸಸ್ ಇರ್ತವೆ. ಇನ್ನು ಮೂರನೇ ಕಾರಣ ಗರ್ಭಾಶಯದ ತೊಂದರೆಗಳು. ಗರ್ಭಾಶಯದ ಗಡ್ಡೆಗಳು, ಪಾಲಿಪ್ಗಳು ಅಥವಾ ಫೈಬ್ರಾಯ್ಡ್ಗಳು ಇದ್ದಲ್ಲಿ ಕೆಲವೊಮ್ಮೆ ಅವು ಸಂತಾನಹೀನತೆಗೆ ಕಾರಣ ಆಗುತ್ತವೆ. ಗರ್ಭಾಶಯದ ಹುಟ್ಟಿನಿಂದ ಬಂದ ಕೆಲವು ಲೋಪಗಳು ಅಂದರೆ ಪದರು ಬೆಳ್ಕೊಳ್ಳೋದು, ಸೆಪ್ಟಿಟ್ಯೂಟಸ್ ಅಂತ ಹೇಳ್ತೀವಿ, ಅಥವಾ 2 ಗರ್ಭಶಿಲೆ ಇರುವುದು, ಇವು ಇದ್ದಾಗಲೂ ಕೂಡ ಕೆಲವೊಂದು ಸಲ ಸಂತಾನಹೀನತೆ ಆಗ್ಬೋದು. ಮತ್ತು ಇದು ಇದ್ದಾಗ ಅದು ಅಬಾರ್ಷನ್ ಆಗೋ ರಿಸ್ಕು ಹಾಗೂ ಬೇಗನೆ ಡೆಲಿವರಿ ಆಗುವ ರಿಸ್ಕು ಇರುತ್ತವೆ. ನಾಲ್ಕನೆಯ ಕಾರಣ ಎಂಡೋಮೆಟ್ರಿಯೋಸಿಸ್. ಈ ಕಾಯಿಲೆಯಲ್ಲಿ ಗರ್ಭಾಶಯದ ಪದರು ಎಂಡೋಮೆಟ್ರಿಯಂ ಅದು ಗರ್ಭಾಶಯದ ಹೊರಗಡೆ ಬೆಳೆದುಕೊಂಡು ಗಂಟು ಅಥವಾ ಸಿಸ್ಟ್ಗಳನ್ನು ಉಂಟು ಮಾಡುತ್ತದೆ. ಅದನ್ನು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಥವಾ ಚಾಕ್ಲೇಟ್ ಸಿಸ್ಟ್ ಅಂತಲೂ ಕರೆಯುತ್ತೇವೆ. ಐದನೇ ಕಾರಣ ಸರ್ವೈಕಲ್ ಸ್ಟಿನೋಸಿಸ್ ಅಂದರೆ ಗರ್ಭಾಶಯದ ಬಾಯಿ ತುಂಬ ಚಿಕ್ಕದಾಗಿರುವುದು. ಕಾರಣ ಇದಕ್ಕೆ ನಂಜು ಇರ್ಬೋದು ಅಥವಾ ಮುಂಚೆ ಧಕ್ಕೆ ಆಗಲೂ ಇರ್ಬೋದು. ಈಗ ಇತರ ಕಾರಣಗಳು ಥೈರಾಯ್ಡ್ ಸಮಸ್ಯೆಗಳು, ಡಯಾಬಿಟೀಸ್ ಕಾಯಿಲೆ ಅಥವಾ ಮಹಿಳೆಯ ವಯಸ್ಸು 35 ಜಾಸ್ತಿ ಇದ್ದರೆ ಅಂಡಾಣುಗಳ ಸಂಖ್ಯೆ ಹಾಗೂ ಗುಣಮಟ್ಟ ಕಡಿಮೆ ಆಗುತ್ತದೆ, ಅದು ಕೂಡ ಸಂತಾನಹೀನತೆಗೆ ಕಾರಣ ಆಗ್ಬೋದು. ಇನ್ನು ಧೂಮ್ರಪಾನ, ಮದ್ಯಪಾನ, ಬೊಜುತನ ಅಲ್ಲ, ಬಹಳ ವೇಟ್ ಕಮ್ಮಿ ಇರುವುದು, ಸ್ಟ್ರೆಸ್ ಇರುವುದು, ನಿದ್ರಾಹೀನತೆ, ಇವು ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡಿ ಸಂತಾನಹೀನತೆಗೆ ಕಾರಣ ಆಗ್ಬೋದು. ಇನ್ನು ಪುರುಷರ ಕಾರಣಗಳು, ಸೊ ಮದ್ಯಪಾನ, ಧೂಮ್ರಪಾನ, ಗುಟ್ಕಾ, ತಂಬಾಕು ಸೇವನೆ ಇವೆಲ್ಲ ವೀರ್ಯಾಣುಗಳ ಮೇಲೆ ಪ್ರಭಾವ ಉಂಟು ಮಾಡುತ್ತವೆ. ಸ್ಟ್ರೆಸ್, ನಿದ್ರಾಹೀನತೆ, ನೈಟ್ ಶಿಫ್ಟ್ ಕೆಲಸ ಮಾಡುವವರು, ವ್ಯಾಯಾಮ ಇಲ್ಲದೇ ಇರುವುದು, ಬಹಳ ದಪ್ಪ ಇರುವುದು, ತುಂಬ ಸಮಯ ನಿಂತುಕೊಂಡೇ ಇರುವುದು ಅಥವಾ ತುಂಬ ಸಮಯ ಕುಳಿತುಕೊಂಡೇ ಕೆಲಸ ಮಾಡುವವರು, ಅವರಲ್ಲೂ ಸಂತಾನಹೀನತೆ ಬಹಳ ಕಂಡುಬರುತ್ತದೆ. ಇನ್ನು ಬಹಳ ಜಂಕ್ ಫುಡ್ ಸೇವನೆ, ಟಿ ಬಿ ಕಾಯಿಲೆ ಇದ್ದವರು, ಡಯಾಬಿಟೀಸು, ಥೈರಾಯ್ಡ್ ಕಾಯಿಲೆ ಅಥವಾ ವೈರಿಕೋಸಿಲ್, ಅದು ಟೆಸ್ಟಿಗಲ್ಸ್ಗಳ ಸುತ್ತಲೂ ರಕ್ತನಾಳಗಳು ದಪ್ಪ ಆಗುವುದು, ಇಲ್ಲ ಕೆಲವೊಂದ್ಸಲ ಜೆನೆಟಿಕ್ ಪ್ರಾಬ್ಲಮ್ಗಳಿರ್ಬೋದು, ಮಮ್ಸ್ ಕಾಯಿಲೆ ಅಥವಾ ಮುಂಚೆ ಆಪರೇಷನ್ ಆಗಿದ್ದಲ್ಲಿ ಅಥವಾ ಮಾನಸಿಕ ರೋಗ ಇದ್ದಾಗಲೂ ಕೂಡ ಸಂತಾನಹೀನತೆ ಆಗ್ಬೋದು. ಇನ್ನು ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಅಂಡಾಣುಗಳ ಬಿಡುಗಡೆ ಹಾಗೂ ಬೆಳವಣಿಗೆ ತೊಂದರೆ ಇದ್ದಲ್ಲಿ ಕೆಲವೊಂದು ಮಾತ್ರೆಗಳು ಹಾಗೂ ಇಂಜೆಕ್ಷನ್ಗಳನ್ನು ಕೊಡಬಹುದು. ಟ್ಯೂಬ್ಗಳು ಬ್ಲಾಕ್ ಸಮಸ್ಯೆ ಇದ್ದಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸಬಹುದು ಅಥವಾ ಅದು ಆಗದೇ ಇದ್ದಲ್ಲಿ IVF ಟ್ರೀಟ್ಮೆಂಟನ್ನು ಕೊಡಬಹುದು. ಇನ್ನು TB ಕಾಯಿಲೆ ಅಥವಾ ನಂಜಿನ ಕಾಯಿಲೆ ಇದ್ದಾಗ ಅದಕ್ಕೆ ಸೂಕ್ತ ಮಾತ್ರೆಗಳನ್ನು ಕೊಡುವುದು. ಡಯಾಬಿಟೀಸ್ ಕಾಯಿಲೆ, ಥೈರಾಯ್ಡ್ ಕಾಯಿಲೆ ಇದ್ದರೆ ಅದಕ್ಕೆ ಮಾತ್ರೆಗಳನ್ನು ಕೊಟ್ಟು ಅದನ್ನು ಕಂಟ್ರೋಲಲ್ಲಿ ತರುವುದು. ಇನ್ನು ಫೈಬರ್ಡ್, ಗರ್ಭಾಶಯದ ಗಡ್ಡೆ 4 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದಲ್ಲಿ ಅಥವಾ ಗರ್ಭಾಶಯದ ಪದರಿನ ಬಹಳ ಹತ್ತಿರ ಇದ್ದಲ್ಲಿ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯುವುದು. ಸೆಪ್ರೇಟ್ ಯೂಟ್ರಸ್, ಅದು ಗರ್ಭಾಶಯದ ಪದರು, ಅದು ಇದ್ದಲ್ಲಿ ದುರ್ಬೀನ್ ಆಪರೇಷನ್ ಮುಖಾಂತರ ಅದನ್ನು ಸರಿಪಡಿಸಬಹುದು. ಇನ್ನು ಗಂಡಸರಲ್ಲಿ ವೀರ್ಯಾಣುಗಳ ತೊಂದರೆ ಇದ್ದಲ್ಲಿ ಅದಕ್ಕೆ ಕಾರಣಗಳನ್ನು ತಪಾಸಣೆ ಮೂಲಕ ಕಂಡುಹಿಡಿದು ಸೂಕ್ತ ಚಿಕಿತ್ಸೆ ಕೊಡುವುದು. ಸೊ ಇನ್ನು ಲಭ್ಯವಿರುವ ಚಿಕಿತ್ಸಾ ವಿಧಾನಗಳು, ಮೊದಲನೇದಾಗಿ ನ್ಯಾಚುರಲ್ ಸೈಕಲ್ ಟ್ರಯಲ್ ಕೊಡುವುದು, ಅಂದರೆ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಕೊಟ್ಟು ಅಂಡಾಣುಗಳನ್ನು ಬೆಳೆಸಿ ಅದನ್ನು ಒಡೆಯಲಿಕ್ಕೆ ಇಂಜೆಕ್ಷನ್ ಕೊಟ್ಟು ನ್ಯಾಚುರಲ್ ಆಗಿ ಸಂಬಂಧ ಇಟ್ಕೊಳ್ಳೋಕೆ ಹೇಳುವುದು. ಇದು ಬಹಳ ಬೇಸಿಕ್ ಟ್ರೀಟ್ಮೆಂಟ್. ಸೊ ಈ ಥರದ ಚಿಕಿತ್ಸೆಗೆ ಟ್ಯೂಬುಗಳು ಹಾಗೂ ವೀರ್ಯಾಣುಗಳು ನಾರ್ಮಲ್ ಆಗಿ ಇರಬೇಕು. ಎರಡನೇದಾಗಿ IUI, ಅಂದರೆ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ವೀರ್ಯಾಣುಗಳನ್ನು ಗರ್ಭಾಶಯದ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಈ ಚಿಕಿತ್ಸೆಗೆ ಟ್ಯೂಬ್ಗಳು ನಾರ್ಮಲ್ ಇರಬೇಕು ಹಾಗೂ ವೀರ್ಯಾಣುಗಳು ಮಿನಿಮಮ್ 6-8 ಮಿಲಿಯನ್ ಇರಬೇಕಾಗುತ್ತದೆ. ಮೂರನೆಯದು IVF ಅಥವಾ ಕೃತಕ ಗರ್ಭಧಾರಣೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಸೊ ಈ ಚಿಕಿತ್ಸೆಗೆ ವೀರ್ಯಾಣುಗಳು 5 ಮಿಲಿಯನ್ಗಿಂತ ಕಡಿಮೆ ಇದ್ದಲ್ಲಿ ಅಥವಾ ಟ್ಯೂಬ್ಗಳು ಬ್ಲಾಕ್ ಇದ್ದಲ್ಲಿ ಅಥವಾ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇದ್ದಲ್ಲಿ ಅಥವಾ ಬೇರೆ ಟ್ರೀಟ್ಮೆಂಟ್ ಫೇಲ್ ಆಗಿದ್ದಲ್ಲಿ ಈ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ನಾಲ್ಕನೆಯದು ಎಗ್ ಡೋನರ್ ಪ್ರೋಗ್ರಾಮ್, ಅಂದರೆ ಬೇರೆ ಹೆಣ್ಮಕ್ಳುಗಳ ಅಂಡಾಣುಗಳನ್ನು ತೆಗೆದುಕೊಂಡು IVF ಮಾಡ್ಕೋಬೋದು. ಸೊ ಇದು ಯಾವಾಗ ಮಾಡ್ತೀವಿ? ಹೆಂಗಸರಲ್ಲಿ ಅಂಡಾಣುಗಳ ಸಂಖ್ಯೆ ಬಹಳ ಕಮ್ಮಿ ಇದೆ ಅಥವಾ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಥವಾ ಅವರಿಗೆ ಮೆನ್ಸಸ್ ಬೇಗ ನಿಂತಿದ್ದಲ್ಲಿ, 40 ವರ್ಷಕ್ಕಿಂತ ಮೇಲ್ಪಟ್ಟ ಹೆಂಗಸರು ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದ್ದಲ್ಲಿ ಈ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು. ಐದನೇದಾಗಿ ಡೋನರ್ ಸ್ಪರ್ಮ್, ಅಂದರೆ ಫ್ರೀಜ್ ಮಾಡಿದ ವೀರ್ಯಾಣುಗಳ ಸ್ಯಾಂಪಲ್ಗಳನ್ನು ಇರುತ್ತವೆ, ಅದನ್ನು ಯೂಸ್ ಮಾಡಿ IUI ಅಥವಾ IVF ಮಾಡ್ಕೋಬೋದು. ಸೊ ಇದನ್ನು ಯಾವಾಗ ಮಾಡ್ತೀವಿ? ಗಂಡಸರಲ್ಲಿ ವೀರ್ಯಾಣುಗಳು ಇಲ್ಲದೇ ಇದ್ದಲ್ಲಿ, ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅದು ಇದ್ದಾಗ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗ ಇದನ್ನು ಯೂಸ್ ಮಾಡ್ಕೋಬೋದು. ಆರನೆಯದು ಸರೋಗಸಿ ಅಥವಾ ಬಾಡಿಗೆ ತಾಯ್ತನ. ಸೊ ಗರ್ಭಾಶಯ ಯಾವಾಗ ಗರ್ಭ ಹಿಡಿಯಲು ಸಾಧ್ಯವಾಗದಿದ್ದಲ್ಲಿ ಅಥವಾ ಗರ್ಭಾಶಯವೇ ಇಲ್ಲದಿದ್ದಲ್ಲಿ, ಅಡಿನೋಮೈಸಿಸ್ ಅಂತ ಗರ್ಭಾಶಯದ ಬಾವು ಬರೋ ಕಾಯಿಲೆ ಇರುತ್ತದೆ, ಸೊ ಅದು ಇದ್ದಾಗಲೂ ಕೂಡ IVF ಸರೋಗಸಿ ಮಾಡಿಸ್ಕೋ. ಇನ್ನು ಎಗ್ ಫ್ರೀಸಿಂಗ್ ಅಥವಾ ಊಸೈಟ್ ಅಥವಾ ಅಂಡಾಣುಗಳನ್ನು ಫ್ರೀಸ್ ಮಾಡಿ ಇಟ್ಕೋಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಈ ಚಿಕಿತ್ಸಾ ವಿಧಾನವನ್ನು ಬಹಳ ಜನ ಉಪಯೋಗ ಪಡೆದುಕೊಂಡಿರುತ್ತಾರೆ. ಸೊ ಮದುವೆ ಮುಂದೂಡುವವರು ಅಥವಾ ಲೇಟಾಗಿ ಮದುವೆ ಆಗ ಬಯಸುವವರು ಅಥವಾ ಲೇಟಾಗಿ ಗರ್ಭಿಣಿ ಆಗಬೇಕೆಂದಿರುವವರು ತಮ್ಮ ಅಂಡಾಣುಗಳನ್ನು ಫ್ರೀಸ್ ಮಾಡಿ ಇಟ್ಕೋಬೋದು. ಸೊ ಯಾಕಂದರೆ ಹೆಂಗಸರಲ್ಲಿ 35 ವರ್ಷ ನಂತರ ಅಂಡಾಣುಗಳ ಸಂಖ್ಯೆ ಹಾಗೂ ಗುಣಮಟ್ಟ ಕಡಿಮೆ ಆಗುತ್ತಾ ಬರುತ್ತದೆ. ಸೊ 35 ವರ್ಷಕ್ಕಿಂತ ಮುಂಚೆನೇ ಅವರು ಎಗ್ಗನ್ನು ಫ್ರೀಸ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಅವ್ರು ಯಾವಾಗ ಗರ್ಭ ಧರಿಸಲು ರೆಡಿ ಇರ್ತಾರೋ ಆವಾಗ ಅದನ್ನು ಯೂಸ್ ಮಾಡಿಕೊಂಡು IVF ಮಾಡಿಸ್ಕೋಬೋದು. ಇನ್ನು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದವರು ತಮ್ಮ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಚಿಕಿತ್ಸೆಗೆ ಮುಂಚೆ ಕೂಡ ಅಂಡಾಣುಗಳನ್ನು ಹಾಗೂ ವೀರ್ಯಾಣುಗಳನ್ನು ಫ್ರೀಸ್ ಮಾಡಿ ಇಟ್ಕೋಬೋದು. ಸೊ ಅವರು ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಇವನ್ನು ಯೂಸ್ ಮಾಡಿಕೊಂಡು ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಕೊಳ್ಳೋಕೆ ಬರುತ್ತೆ. ಸೊ ಸಂತಾನಹೀನತೆ ಎನ್ನುವುದು ಕೇವಲ ಹೆಣ್ಣಿಗೆ ಸಂಬಂಧಪಟ್ಟಿದ್ದಲ್ಲ, ಇಬ್ಬರ ಆರೋಗ್ಯದ ಮೇಲೆಯೂ ನಿಂತಿರುತ್ತದೆ. ಇಬ್ಬರ ದೈಹಿಕ ತಪಾಸಣೆ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡೆಯಿರಿ. ಹೊರ ಆಹಾರ, ಪ್ಯಾಕೆಟ್ ಆಹಾರ, ಕರೆದ ಆಹಾರ, ಸಕ್ಕರೆಯನ್ನು ತ್ಯಜಿಸಿ. ಸೊ 30 ನಿಮಿಷ ವ್ಯಾಯಾಮ, 1 ಗಂಟೆ ಯೋಗಾಭ್ಯಾಸ ಮಾಡಬೇಕು. ದಿನವೂ ಹಣ್ಣು, ಸೊಪ್ಪು, ತರಕಾರಿಗಳನ್ನು ಸೇವಿಸಬೇಕು. ಮಾನಸಿಕ ಒತ್ತಡದ ಬಗ್ಗೆ ಗಮನಹರಿಸಬೇಕು. ಸೊ ನಾವು SDM ಮೆಡಿಕಲ್ ಕಾಲೇಜ್ ಹಾಗೂ SDM ಫರ್ಟಿಲಿಟಿ ಸೆಂಟರ್ ಕಡೆಯಿಂದ May 10 ಹುಬ್ಳಿ ಪಾಲಿಕ್ಲಿನಿಕ್ನಲ್ಲಿ ಉಚಿತ ಸಂತಾನ ಲಾಭ ಶಿಬಿರವನ್ನು ಇಟ್ಟುಕೊಂಡಿದ್ದೇವೆ. ಈ ಕ್ಯಾಂಪ್ನಲ್ಲಿ ಸಮಾಲೋಚನೆ ಹಾಗೂ ಸ್ಕ್ಯಾನಿಂಗ್ ಹಾಗೂ ಕೆಲವೊಂದು ರಕ್ತ ಪರಿಶೀಲನೆಗಳನ್ನು ಫ್ರೀಯಾಗಿ ಮಾಡಲಾಗುವುದು. ಸೊ ಅವಶ್ಯಕತೆ ಇದ್ದವರು ಅದರ ಲಾಭವನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಲೀನಾ ಕಾಮತ್ ಅವರೇ, ಬಹಳ ವಿವರವಾದ ಮಾಹಿತಿಯನ್ನು ತಾವು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ. ಅಂದರೆ ಸಂತಾನಹೀನತೆಗೆ ಕಾರಣ ಏನು ಮತ್ತು ಇದಕ್ಕೆ ಲಭ್ಯ ಇರುವ ಚಿಕಿತ್ಸಾ ವಿಧಾನಗಳು ಬಹಳ ಮುಖ್ಯವಾದದ್ದು. ಈಗ ಕರೆಗಳನ್ನು ನೋಡೋಣ. ಹಲೋ ಹಲೋ ಡಾಕ್ಟರ್, ನಾ ಧ್ರುವ ಆನಂದ್ ಸರ್ ಮಾತಾಡ್ಕತ್ತೀನಿ ರೀ ಮೇಡಮ್. ಸರ್ ಒಂದ ಪ್ರಶ್ನೆ ಕೇಳ್ರಿ, ದಯವಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ಪ್ರಶ್ನೆ ಅಂತಂದ್ರೆ, ಫಾರಿನ್ ದಾಗ ಯುಟೆರಸ್ ರಿಮೂವ್ ಮಾಡಿ ಬೇರೆ ಯುಟೆರಸ್ ಹಾಕ್ಬಿಡ್ತಾರ ಪ್ರಾಬ್ಲಮ್, ಇಲ್ಲಿ ಇಂಡಿಯಾದಾಗ ಟೆಕ್ನಾಲಜಿ ಬಂದದೇನು? ಎರಡದ್ದು ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗ್ಲಿಕ್ಕೆ ಯಾವ ಮೆಡಿಸಿನ್ಸ್ ಗಿಡಿಸಿನ್ಸ್ ಅವೇನ್ರಿ ಮೇಡಮ್ ಅವು ಕೇಳಬೇಕಾಗಿತ್ತು. ಆಮೇಲೆ ಲೇಡೀಸ್ ಮುದ್ದಾಮ ಸ್ಪರ್ಮಿಸ ಹಿಡಿತು ಟ್ಯಾಬ್ಲೆಟ್ ತಗೊಂಡು ಗರ್ಭ ಮುಂದೆ ಹಾಕ್ತಾರ, ಅದು ಭಾಳ ಡೇಂಜರಸ್, ಅದನ್ನ ಎಂತ ಎಲ್ಲ ಮಾಡಬಾರ್ದು ಅಂತ ಹೇಳ್ಬೇಕೆ ನಮ್ದು ವಿಚಾರ. ಮತ್ತೆ ಬಳಗದಾಗ ಲಗ್ನ ಆಗ್ಬಾರ್ದು, ಲಗ್ನ ಆದ್ರೆ ಕ್ವಾಲಿಟಿ ಆಫ್ ಪ್ಯಾಕ್ ಚಲೋ ಇರೋದಿಲ್ಲ ಅಂತ ಇದು ಅಭಿಪ್ರಾಯ, ತಮ್ಮ ಅಭಿಪ್ರಾಯ. ಧ್ರುವ ಅವರ ದಯವಿಟ್ಟು ಒಂದು ಪ್ರಶ್ನೆ ಮಾತ್ರ ಉತ್ತರ ಕೊಡ್ತೀವಿ, ಬೇರೆಯವ್ರು ಕಾಯ್ತಿರ್ತಾರೆ. ಇಲ್ಲ ಇಲ್ಲ ಇಲ್ಲ, ಪ್ರತಿ ಸತಿ ಇದು ಅಲ್ಲ, ನೀವು ಪ್ರತಿ ಸಲ ಮಾಡ್ತೀರಿ, ಕೇಳುಗರು ನಮಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ. ಗರ್ಭಾಶಯ ತೆಗೆದು ಯುಟ್ರಸ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತಿದ್ದಾರೆ, ಬಟ್ ಇಂಡಿಯಾದಲ್ಲೂ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಎರಡನೇದು ಈಗ ತಿಂಗಳ ತಿಂಗಳ ಮುಟ್ಟಾಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಗಳು ಬರ್ತವೆ, ಅದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಸ್ಪರ್ಮಿಸೈಡ್ ತಗೋಬಾರ್ದಲ್ರಿ ಲೇಡೀಸ್, ಮುದ್ದಾಮ ಇದು ಹೋಗ್ಲಿಕ್ಕೆ ಮುಂದೆ ಹಾಕ್ಲಿಕ್ಕೆ ತಗೋತಾರ, ಡೇಂಜರಸ್ ಅಲ್ಲ ಅದು. ಅದು ನಡೀತದೆ, ಯೂಸ್ ಮಾಡ್ಕೋಬಹುದು. ಪ್ರೆಗ್ನೆನ್ಸಿ ಆಗದೆ ಬೇಡ ಅಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ಮಂಜುನಾಥ್ ನಾಡೇರ್ ಅಂತ ಹಳೆ ಹುಬ್ಳಿಯಿಂದ ರೀ. ಪ್ರಶ್ನೆ ಕೇಳ್ರಿ. ಈ ಸಂತಾನ ಹೇಳ್ತೇನೆ ಅದರಿಂದ ಏನಾಗ್ತದೆ ಅಂತ ಕೇಳ್ಬೇಕಾಯ್ತು. ಕಡಿಮೆ ಅರ್ಥನ ಅದಲ್ಲ ಮಂಜುನಾಥ್, ಸಂತಾನ ಹೀನತೆ ಅಂದ್ರೆ ಮಕ್ಕಳಾಗುದಿಲ್ಲ. ಹೇಳ್ತಾರೆ ಒಂದು ನಿಮಿಷ. ಅದೇ ಸಂತಾನ ಏನತೆ, ಫಸ್ಟ್ ಇಬ್ರು ಗಂಡ ಹೆಂಡತಿ ಇಬ್ರು ಟೆಸ್ಟ್ ಎಲ್ಲ ಮಾಡ್ಕೊಂಡು ಅದಕ್ಕೆ ಏನ್ ತೊಂದ್ರೆ ಇದೆ ಫಸ್ಟ್ ಕಂಡುಹಿಡಿಬೇಕು, ತಪಾಸಣೆ ಮಾಡಿಸಿ ಆಮೇಲೆ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡೋದಿರುತ್ತೆ. ಹಲೋ ಹಲೋ ಹಲೋ ನಮಸ್ತೆ. ಬಾಬುರಾವ್ ಕುಲಕರ್ಣಿ ಅಂತ. ಪ್ರಶ್ನೆ ಕೇಳ್ರಿ ಬಾಬುರಾವ್. ಈಗ ಸಂತಾನ ಹೀನತೆಗೆ ಹೆರಿಡಿಟಿನೂ ಕಾರಣ ಆಗ್ಬಹುದೇನಂತ? ಹೌದು ಆಗ್ಬಹುದು. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ನಾನು ಉದಯ ಶಿರೋಳದಿಂದ ಮಾತಾಡ್ತಾ ಇರ್ತೀನಿ ಮೇಡಮ್. ಪ್ರಶ್ನೆ ಕೇಳ್ರಿ ಮೇಡಮ್. ಈಗ ಅಂಡಾನೋ ಶೇಖರಿಸಿ ಇಟ್ಕೊಳ್ಳಬಹುದು ಮುಂದ ಅಂತಂದ್ರಲ್ರಿ, ಅದ ಹೆಂಗ ನಾನು ತಿಳಿವಲ್ರಿ? ಹೇಳ್ತಾರೆ ಅಂಡಾಣು ಅಂದ್ರೆ ಅವರಿಗೆ ಡೇನಾ ಇಂಜೆಕ್ಷನ್ಸ್ ಕೊಟ್ಟು ಹೆಣ್ ಮಕ್ಳಿಗೆ ಎಗ್ಗನ್ನ ಬೆಳೆಸಿ ಎಗ್ಗನ್ನ ಹೊರಗಡೆ ತಕೊಂಡು ಅದನ್ನ ಫ್ರೀಸ್ ಮಾಡಿ ಇಟ್ಕೊಳ್ಳೋದು. ಅಂದ್ರೆ ಅವು ಬೇಕಾದಾಗ ಹಾಕ್ಬೋದನ್ ಮೇಡಮ್? ಬೇಕಾದಾಗ ಅಂಡಾಣು ಅಲ್ಲ, ಅದನ್ನ ಸ್ಪರ್ಮ್ ಜೊತೆ ಮಿಕ್ಸ್ ಮಾಡಿ ಭ್ರೂಣ ಮಾಡಿ ಹಾಕೋದಿರತ್ತೆ. ಖರ್ಚು ಅದೆಲ್ಲ ನೀವು ಹಾಸ್ಪಿಟಲ್ ಗೆ ಬರ್ಬೇಕಾಗತ್ತೆ, ಇಲ್ಲಿ ಹೇಳಕ್ ಬರೋದಿಲ್ಲ, ಅಲ್ಲಿ ಸಪರೇಟ್ ಇರ್ತಾರೆ ಇನ್ಫಾರ್ಮ್ ಮಾಡಕ್ಕೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಬೆಳಗಾವಿ ಜಿಲ್ಲೆ ರಾಯಗೋತಾಲೂಕು ಮೂರು ಕೊಳದಿಂದ ಶಿವಲಿಂಗಯ್ಯ ಹಿರಿಯ ಮಾತಾಡಿದ್ರೆ. ಪ್ರಶ್ನೆ ಕೇಳ್ರಿ ಶಿವಲಿಂಗ. ಡಾಕ್ಟರ್ ಅವ್ರಿಗೆ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ ಮೇಡಮ್ ರೀ, ನಮಸ್ಕಾರ ರೀ. ನನ್ ಇದು ನನ್ ಪ್ರಶ್ನೆ ಏನಂದ್ರೆ ರೀ, ಈಗ ಹೆರಿಡಿಟಿದಿಂದ ಹಿಂಗಾಗ್ಬೋದು ಅಂತ ಬಂಜತನ ಸಂಭವಿಸ್ಬೋದು ಅಂತ. ಹೌದು ಹೌದ್ರಿ. ಇನ್ನೊಂದ್ರಿ, ಈ ಬಂಜತನ ಬರದೇ ಇರೋ ಏನಾದ್ರೂ ಪ್ರಿಕಾಷನ್ ಮತ್ತೆ ಪ್ರಿಕಾಷನ್? ಬಂಜತನ ಬರದೇ ಇರಕ್ಕೆ ನೀವು ಲೈಕ್ ಕರೆಕ್ಟ್ ಏಜ್ ಗೆ ಟ್ರೈ ಮಾಡೋದು, ಮತ್ತೆ ಆದಷ್ಟು ನಿಮ್ದು ವೇಟ್ ಮೇಂಟೈನ್ ಮಾಡೋದು, ಊಟ ಆಹಾರ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿರೋ ತಕೊಳ್ಳೋದು, ಹೊರ ಆಹಾರ ಹೆಚ್ಚು ಜಂಕ್ ಫುಡ್ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡ್ಕೋಬೇಕು, ಅವೆಲ್ಲ ಫಾಲೋ ಮಾಡಿದ್ರೆ ಮತ್ತೆ ಇದು ಕೆಲವೊಂದು ಹಣ್ಣು ಹಂಪಲುಗಳೆಲ್ಲ ಪೆಸ್ಟಿಸೈಡ್ಸ್ ಅವೆಲ್ಲ ಇರ್ತದೆ, ಅದನ್ನ ಕ್ಲೀನ್ ಆಗಿ ತೊಳ್ಕೊಂಡು ಯೂಸ್ ಮಾಡೋದು, ಮತ್ತೆ ಧೂಮ್ರಪಾನ ಮದ್ಯಪಾನ ತಂಬಾಕು ಗುಟ್ಕಾ ಅವೆಲ್ಲ ಮಾಡದೇ ಇರುವುದು, ಅವೆಲ್ಲ ನಿಮ್ಗೆ ಸಂತಾನ ಆಗದೇ ಇರಕ್ಕೆ. ಮ್ಯಾರೇಜ್ ಆಗಿ ಒಂದ್ 30-40 ವರ್ಷ ಆದ್ರೂ ಅವ್ರಿಗೆ ಮಕ್ಕಳ ರೀಸನ್ ಏನ್ ಇರ್ಬೋದ್ರಿ ಮೇಡಮ್? ರೀ ರೀಸನ್ ಟೆಸ್ಟ್ ಮಾಡಿ ನೋಡ್ಬೇಕಾಗತ್ತೆ ಇಬ್ರಿಗೂ ಅಲ್ವಾ. ಹಲೋ ಹಲೋ ಹಲೋ ಹಲೋ ಡಾಕ್ಟರ್, ಫೆಲೋಪಿಯನ್ ಟ್ಯೂಬ್ಸ್ ಫಾರಿನ್ ದಾಗ ಬ್ಯಾರೆ ಆಗ್ಬಿಡ್ತಾವ ಪ್ರಾಬ್ಲಮ್ ಇತ್ತು. ಧ್ರುವ ಅವರ ಟೆಕ್ನಾಲಜಿ ಬಂದೈತೆ ಬಿಡು. ಸಾರಿ ಧ್ರುವ ಅವರ, ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಇದಕ್ಕೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಕಿಳವಳ್ಳಿಯಿಂದ ಮೇಡಮ್, ವೇದ ಅಂತ. ಆ ಪ್ರಶ್ನೆ ಕೇಳ್ರಿ ಮೇಡಮ್. ನಮಸ್ತೆ. ನಮಸ್ತೆ. 35 ವರ್ಷ ಆದ್ಮೇಲೆ ಎಲ್ಲ ಸರಿ ಇದೆ ಅಂದ್ರು ಆಗ್ತಾ ಇಲ್ಲ ಅಂತ ಮೇಡಮ್. ಒಂದ್ ಬೇಬಿ ಐತಿ ಮೇಡಮ್, ಎಲ್ಲ ಸರಿ ಇದೆ ಅಂತ ಮೇಡಮ್. ಸೆಕೆಂಡ್ ಬೇಬಿ ಟ್ರೈ ಮಾಡ್ತಿದ್ದೀನಿ. ಈಗ ಏನಂದ್ರೆ ಟೆಸ್ಟ್ಗಳು ಏನೇನಾಗಿದೆ ಏನೇನಾಗಿಲ್ಲ ಎಲ್ಲ ನೋಡ್ಬೇಕಾಗುತ್ತೆ. ಸೊ ಕೆಲವೊಂದ್ಸಲ ಅದು ಹೇಳದಲ್ಲ, 10% ಸಲ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬರ್ಬೋದು, ಆದ್ರೂ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಆಗ್ತಿರಲ್ಲ, ಅವಾಗ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಥ್ಯಾಂಕ್ ಯು. ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಏನಿಲ್ಲ ಡಾಕ್ಟರ್, ಫೆಲೋಪಿಯನ್ ಟ್ಯೂಬ್ಸ್ ಫಾರಿನ್. ಹಲೋ ಹಲೋ ನಮಸ್ತೆ, ಇಲ್ಲಿ ರಾಯಬಾಗಿಂದ ಕೋಕಾಟೆ ಮಾತಾಡಿದ್ರಿ. ಆ ಪ್ರಶ್ನೆ ಕೇಳ್ರಿ ಕೋಕಾಟೆ ಅವ್ರು. ಒಬ್ಬರಿಗೆ ಬರೀ ಗಂಡು ಮಕ್ಳ ಆಗ್ತಾವ, ಒಬ್ಬೊಬ್ರಿಗೆ ಬರೀ ಹೆಣ್ ಮಕ್ಳ ಯಾಕೆ ಆಗ್ತಾವ್ರಿ ಮೇಡಮ್? ಅದು ಗಂಡ್ ಮಗು ಆಗುದು ಹೆಣ್ಮಗು ಆಗುದು ಅದು ವೀರ್ಯಾಣುಗಳ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಎಕ್ಸ್ ಪ್ಲಸ್ ವೈ ಇರುತ್ತಲ್ಲ, ಎಕ್ಸ್ ಜೊತೆ ಆಯ್ತು ಅಂದ್ರೆ ಅದು ಹೆಣ್ಣು ಮಗು ಆಗುತ್ತದೆ, ವೈ ಕ್ರೋಮೋಸೋಮ್ ಆಯ್ತು ಅಂದ್ರೆ ಅದು ಗಂಡ್ ಮಗು ಆಗುತ್ತದೆ. ನಮಸ್ಕಾರ. ನಮಸ್ಕಾರ. ಕೇಳುಗರಲ್ಲಿ ಒಂದು ಅರಿಕೆ, ಯಾರು ಈ ತೊಂದರೆಯಿಂದ ಅನುಭವಿಸ್ತಾ ಇದ್ದೀರಿ ಅವರು ಪ್ರಶ್ನೆಗಳನ್ನು ಕೇಳಬೇಕು. ಸುಮ್ಮನೆ ಮಾಹಿತಿಗೋಸ್ಕರ ಅಂತ ಕೇಳೋಕ್ಕಿಂತ ತೊಂದರೆ ಇದ್ದವ್ರಿಗೆ ಪ್ರಶ್ನೆಗಳಿಗೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಲೋ ಹಲೋ ನಮಸ್ತೆ. ನಮಸ್ತೆ ರೀ, ಯಾರು ಮಾತಾಡೋದು? ನಾವು ಇಲ್ಲಿ ನವಲಗುಂದ ತಾಲೂಕು ತುಪ್ಪದಕೋಟೆಯಿಂದ ಮಾತಾಡ್ತೇವ್ರಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಪಂಪಾಪತಿ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ಪಂಪಾಪತಿ. ನಮ್ಮ ಮಗಳ ಲಗ್ನ ಆಗಿ ಆಗ್ಲೇ 26 ವರ್ಷ ಅಲ್ರಿ, ಇಬ್ರು ಗಂಡ ಹೆಂಡತಿನ ಟೆಸ್ಟ್ ಮಾಡ್ತೇವಿ, ಎಲ್ಲ ಓಕೆ ಐತಿ ಅಂತಾರ್ರಿ, ಮಕ್ಕಳಾಗಿಲ್ಲ, ಅದಕ್ಕೆ ಮತ್ತೆ ಏನ್ ಮಾಡಿಸ್ಬೇಕ್ರಿ? ಈಗ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಯಾವ ತರ ಟ್ರೀಟ್ಮೆಂಟ್ ಅಂದ್ರೆ, 3 ಆಪ್ಷನ್ ಇರ್ತಾವ ನಿಮ್ ಕಡೆ, ನ್ಯಾಚುರಲಿ ಆಗ್ಲಿ, IUI ಮಾಡಿಸ್ಕೋಬಹುದು, ಇಲ್ಲ IVF ಗೆ ಹೋಗ್ಬಹುದು. ಹಾನ್ರಿ, ಆಯ್ತು ತಗೋರಿ. ಓಕೆ. ಈಗ ಡಾಕ್ಟರ್, ನಮ್ಮ ಕೇಳುಗರಲ್ಲಿ ಒಂದು ಹಲೋ ಹಲೋ ಹಲೋ ಹಲೋ ಹಲೋ SDM ಆರೋಗ್ಯ ಸಂವಾದ. ಡಾಕ್ಟರ್, ಕೇಳುಗರಲ್ಲಿ ಒಂದು ಕುತೂಹಲ ಪ್ರಶ್ನೆ ಅಂದರೆ ಎಗ್ ಫ್ರೀಜಿಂಗ್ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಈಗ ಎಗ್ ಫ್ರೀಜಿಂಗ್ ಅಂದರೆ ಅಂಡಾಣುಗಳನ್ನು ಫ್ರೀಜಿಂಗ್ ಅಂದರೆ, ಈಗ ಕೆಲವೊಬ್ಬರಿಗೆ ಮದುವೆ ಆಗಲು ಇಷ್ಟ ಇರೋದಿಲ್ಲ ಇವಾಗಲೇ, ಅಥವಾ ಮದುವೆ ಲೇಟಾಗಿ ಮಾಡ್ಕೊಬೇಕು ಅಂತಾರೆ, ಇಲ್ಲ ಮದುವೆ ಆದವರು ಈಗ ತಕ್ಷಣ ಗರ್ಭಿಣಿ ಆಗಲು ಸಾಧ್ಯವಾಗೋದಿಲ್ಲ, ಲೈಕ್ ಅವ್ರ ಕೆರಿಯರ್ ಇರ್ಬೋದು, ಇಲ್ಲ ಎಜುಕೇಷನ್ ಇರ್ಬೋದು, ಹಾಗಿದ್ದಾಗ 35 ವರ್ಷಕ್ಕಿಂತ ಕಡಿಮೆ ಇದ್ದಾಗಲೇ ಅವರು ಅವರ ಎಗ್ಗನ್ನು ಫ್ರೀಜ್ ಮಾಡಿ ಇಟ್ಕೊಂಡಿದ್ರೆ ಅವ್ರು ನೆಕ್ಸ್ಟ್ ಯಾವಾಗ ರೆಡಿ ಇರ್ತಾರೆ ಅವಾಗ ಅದನ್ನು ಯೂಸ್ ಮಾಡ್ಕೊಂಡು IVF ಮಾಡ್ಕೋಬೋದು. ಇಲ್ಲ ಅಥವಾ ಕ್ಯಾನ್ಸರ್ ಕಾಯಿಲೆಯಿಂದ ಇರೋರು ಕೂಡ, ಕೆಲವೊಂದು ಅಂಡಾಶಯದ ಕ್ಯಾನ್ಸರ್ ಎಲ್ಲ ಇರುತ್ತವೆ, ಇಲ್ಲ ಬೇರೆ ಕ್ಯಾನ್ಸರ್ ಇದ್ದಾಗ ಕೀಮೋಥೆರಪಿ ರೇಡಿಯೋಥೆರಪಿ ಅಂತ ಕೊಟ್ಟಿರ್ತೀವಿ, ಅದು ಕೊಟ್ಟಾಗ ಅಂಡಾಶಯ ಕೆಲಸ ಮಾಡೋದು ಸ್ಟಾಪ್ ಮಾಡ್ಬೋದು. ಸೊ ಅದನ್ನು ತಡೆಯಲು ನಾವು ಮುಂಚೆನೇ ಅವ್ರಿಗೆ ಎಗ್ಗನ್ನು ಫ್ರೀಜ್ ಮಾಡಿ ಇಟ್ಕೊಂಡ್ರು, ಅದ ನಂತರ ಅವ್ರು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಯೂಸ್ ಮಾಡ್ಕೊಂಡು IVF ಮಾಡಿ ಪ್ರೆಗ್ನೆನ್ಸಿನ ಟ್ರೈ ಮಾಡ್ಕೋಬೋದು. ಹಲೋ ಹಲೋ ನಮಸ್ಕಾರ. ನಮಸ್ತೆ, ನಾನು ಉತ್ತನ ತಿರ್ಲಾಪುರ್ ಗಾಂಧೀಜಿ ರೀ. ಹಾ, ಪ್ರಶ್ನೆ ಕೇಳ್ರಿ. ನೀವು ಸಿಗ್ನಲ್ ಇರೋ ಕಡೆ ಬರ್ಬೇಕು, ನಿಮ್ ಪ್ರಶ್ನೆ ಕೇಳ್ತಿಲ್ಲ ನಮಗ. ಅಲ್ಲ ಅದಕ್ಕೆ ಹೊರಗಿದ್ರು ನಮಗ್ ಸಿಗ್ನಲ್ ಬರ್ತಿಲ್ಲ. ಸೈಡ್ ಬಂದೇನ್ರಿ. ಹಾ ಹೇಳ್ರಿ. ಒಂದು 15 ವರ್ಷ ಮೇಲೆ ಆತ್ರಿ, ಮದ್ವೆ ಆಗಿಲ್ರಿ, ಮಕ್ಕಳಾಗಿಲ್ರಿ. ಮದ್ವೆ ಆಗಿ ಎಷ್ಟ್ ದಿನ ಆತು? 15 ವರ್ಷ ಆತ್ರಿ. 15 ವರ್ಷ ಆತು, ಮಕ್ಕಳಾಗಿಲ್ಲ. ಹೇಳ್ತಾರೆ ಡಾಕ್ಟರ್. ಅದೇ ಅಷ್ಟು ವರ್ಷ ಆಯ್ತು ಮದ್ವೆ ಆಗಿ ಮಕ್ಕಳಾಗಿಲ್ಲ ಅಂದ್ರೇನೆ ಟೆಸ್ಟ್ಗಳೆಲ್ಲ ಮಾಡಿ ನೋಡ್ಬೇಕಾಗತ್ತೆ. ಫಸ್ಟ್ ಗಂಡ ಹೆಂಡತಿ ಇಬ್ರು ಟೆಸ್ಟ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಕಂಡು ಹಿಡಿದು ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಹಲೋ ಹಲೋ ಹಲೋ ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ, ನಾವು ಇಲ್ಲಿ ಬೆಳಗಾವಿಯಿಂದ ಮಾತಾಡೋದ್ರಿ ಮೇಡಮ್, ಶಂಕರ್ ಅಂತ. ಹೇಳ್ರಿ, ಪ್ರಶ್ನೆ ಕೇಳ್ರಿ ಶಂಕರ್. ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ ಹೇಳಿ ಮೇಡಮ್. ಇತ್ತೀಚೆಗೆ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಇಬ್ಬರಲ್ಲಿ ಕೂಡ ಫರ್ಟಿಲಿಟಿ ಕಡಿಮೆ ಆಗ್ತಾ ಇದೆ. ಇದು ಯಾಕೆ ಮತ್ತು ಇದನ್ನ ಯಾವ ರೀತಿ ತಡೆಗಟ್ಟಬೇಕು? ಸೊ ಫರ್ಟಿಲಿಟಿ ಕಡಿಮೆ ಆಗಿರೋದು ಮೇನ್ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ ನಮ್ದು. ಯಾಕಂದ್ರೆ ಫಸ್ಟು ಬಹಳ ಇದು ವಾತಾವರಣದಲ್ಲಿ ಪೊಲ್ಯೂಷನ್ ಇದೆ, ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಯೂಸ್ ಆಗುತ್ತೆ ಎಲ್ಲ ಕಡೆ. ಪ್ಲಸ್ ಡಯಟು ಎಕ್ಸಸೈಸ್ ಮಾಡದೇ ಇರೋದು, ತೂಕ ಜಾಸ್ತಿ ಆಗೋದು, ಹಂಗಿದ್ದಾಗ ಸ್ವಲ್ಪ ಚಾನ್ಸಸ್ ಫರ್ಟಿಲಿಟಿ ಕಡಿಮೆ ಆಕೊಂತ ಬರ್ತವೆ. ಇದನ್ನ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಂತ? ಚೆನ್ನಾಗಿ ಅಂದ್ರೆ ಅವೆಲ್ಲ ಏನಾದ್ರು ಅಭ್ಯಾಸ ಇದ್ರೆ ಲೈಕ್ ಧೂಮಪಾನ, ಸ್ಮೋಕಿಂಗು, ಆಲ್ಕೋಹಾಲು, ತಂಬಾಕು ಸೇವನೆ, ಗುಟ್ಕಾ ಅವೆಲ್ಲ ಬಿಡಬೇಕಾಗುತ್ತೆ. ಕರೆಕ್ಟಾಗಿ ಡಯಟು ಎಕ್ಸಸೈಸ್ ಫಾಲೋ ಮಾಡಬೇಕು, ವೇಟ್ ಮೇಂಟೈನ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟಿರಬೇಕೋ ಅಷ್ಟು ಆ ಲೆವೆಲ್ಗೆ ವೇಟನ್ನು ಮೇಂಟೈನ್ ಮಾಡ್ಕೋಬೇಕು. ಇನ್ನು ಹೊರ ಆಹಾರ, ಬಹಳ ಸ್ವೀಟ್ಸು, ಕರೆದಿದ್ದು, ಜಂಕ್ ಫುಡ್ಡು ಅವೆಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಹಲೋ ಮೇಡಮ್, ಎರಡಗಳಿಂದ ಲಿಂಗಪ್ಪ ಅಂತ ಹೇಳಿ. ಹಾಂ, ಪ್ರಶ್ನೆ ಕೇಳಿ. ನಮ್ಮ ಸಸಿಗೆ ಒಂದು ಕಿಡ್ನಿನ ಗಂಡನ ಕೊಟ್ಟಿದ್ಲು, ಗಂಡನ ಎರಡು ಕಿಡ್ನಿ ಫೇಲ್ ಆಗಿದ್ವು. ಇವಳು ಗಂಡನಿಗೆ ಒಂದು ಕಿಡ್ನಿ ಕೊಟ್ಟಿದ್ಲು, ಅವಳು ಈಗ ಮತ್ತೆ ಪ್ರೆಗ್ನೆಂಟ್ ಆಗ್ಬೋದಾ ಏನು? ಹೌದು, ಆಗ್ಬೋದು. ಯಾಕಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸಿದ್ರು, ಗರ್ಭಾಶಯದ ಇದರಲ್ಲಿ ನಾಳದಲ್ಲಿ ಪಾಪ ಬೆಳೀತೈತೆ ಅಂತ ಹೇಳಿ ಕಳಿಸಿದ್ರು ಮತ್ತೆ. ಹೌದೌದು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅದನ್ನ. ಅದೇ ಮತ್ತೆ ಬೆಳಕು ಗರ್ಭಿಣಿ ಆಗ್ಬೋದು? ಆಗ್ಬೋದು, ಆಗ್ಬೋದು. ಟ್ಯೂಬ್ ನಾರ್ಮಲ್ ಇದ್ರೆ ಆಗ್ಬೋದು, ಇನ್ನೊಂದ್ ಸೈಡ್ ಟ್ಯೂಬ್ ಇರುತ್ತಲ್ಲ ಅದು ನಾರ್ಮಲ್ ಇದ್ರೆ ನ್ಯಾಚುರಲಿನೂ ಆಗ್ಬೋದು, ಇಲ್ಲ ಟ್ರೀಟ್ಮೆಂಟ್ ತಗೊಂಡು ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು. ಹಲೋ ಹಲೋ ಡಾಕ್ಟರ್, ಈ ಟಿ ಬಿ ಕಾಯಿಲೆ ಇದ್ದವರಿಗೆ ಈ ತರ ಮಕ್ಕಳಾಗುವ ಕೊರತೆ ಕಂಡು ಬರ್ತದ? ಈಗ ಟಿ ಬಿ ಕಾಯಿಲೆ ಅಂದರೆ ಬರೀ ಶ್ವಾಸಕೋಶಕ್ಕಷ್ಟೇ ಆಗೋದಿಲ್ಲ, ಅದು ಗರ್ಭಾಶಯದ ಟಿ ಬಿ ಕಾಯಿಲೆನೂ ಆಗ್ಬೋದು. ಸೊ ಗರ್ಭಾಶಯದ ಟಿ ಬಿ ಕಾಯಿಲೆ ಇದ್ದಾಗ ಮೇನ್ ಗರ್ಭಾಶಯದ ಒಳಗಿನ ಪದರಕ್ಕೆ ಇನ್ಫೆಕ್ಷನ್ ಆಗ್ಬೋದು, ಸ್ವಲ್ಪ ಪದರ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಟ್ಯೂಬಿನ ಮೇಲೆ ಟಿ ಬಿ ಕಾಯಿಲೆ ಇದ್ದಾಗ ಟ್ಯೂಬ್ಗಳು ಬ್ಲಾಕ್ ಆಗ್ತಾವೆ, ಅವಾಗಲೂ ಪ್ರೆಗ್ನೆನ್ಸಿ ನಿಲ್ಲಲು ಕಷ್ಟ. ಹಾಗೂ ಟಿ ಬಿ ಕಾಯಿಲೆ ಗರ್ಭಾಶಯಕ್ಕಾದಾಗ ಐ ವಿ ಎಫ್ ಟ್ರೀಟ್ಮೆಂಟಲ್ಲೂ ಸ್ವಲ್ಪ ಚಾನ್ಸಸ್ ಕಮ್ಮಿ ಇರ್ತವೆ. ಹಲೋ ಹಲೋ ಹಲೋ ನಮಸ್ಕಾರ. ನಮಸ್ತೆ, ನಾವು ಬಾಲ್ಕೋಟೆಯಿಂದ ರೀ ಬಡಿಗೇರ್ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ಬಡಿಗೇರ್ ಅವ್ರು. ಮೊದಲನೇ ಮಗುವನ್ನ ಐ ವಿ ಎಫ್ ತ್ರೋ ಪಡ್ಕೊಂಡಾಗ ಎರಡನೇ ಮಗುವನ್ನ ಹೆಂಗ್ ಪಡ್ಕೋಬೇಕ್ರಿ? ಮತ್ತ ಅದು ಐ ವಿ ಎಫ್ ತ್ರೋನ ಹೋಗ್ಬೇಕು ಫಸ್ಟ್? ಐ ವಿ ಎಫ್ ಏನ್ ತೊಂದರೆ ಮಾಡಿದ್ರು ಅಂತ ನೋಡ್ಕೋಬೇಕು ಫಸ್ಟ್. ಈಗ ಟ್ಯೂಬ್ಗಳು ಬ್ಲಾಕ್ ಇದ್ದಾಗ ಮಾಡಿದ್ರಿ ಅಥವಾ ವೀರ್ಯಾಣುಗಳ ಸಂಖ್ಯೆ ಬಹಳ ಕಮ್ಮಿ ಇದ್ದಾಗ ಮಾಡ್ಕೊಂಡ್ರೆ ನ್ಯಾಚುರಲಿ ಆಗೋದಿಲ್ಲ, ಅವಾಗ ಐ ವಿ ಎಫ್ ಮಾಡ್ಬೇಕಾಗುತ್ತೆ. ಈಗ ಬೇರೆ ಕಾರಣಕ್ಕೆ ಮಾಡಿಸಿದ್ರೆ ಟ್ಯೂಬ್ ನಾರ್ಮಲ್ ಇದಾವೆ, ಧಾತು ಪರೀಕ್ಷೆಗೆಲ್ಲ ನಾರ್ಮಲ್ ಬಂತು ಅಂದ್ರೆ ನ್ಯಾಚುರಲಿ ಅಥವಾ ಐ ವೈ ನು ಮಾಡಿಸ್ಕೋಬಹುದು. ಹಲೋ ಈಗ ಡಾಕ್ಟರ್, ಈ ಪಿ ಸಿ ಓ ಎಸ್ ಅನ್ನೋದು ಕೂಡ ಬಹಳ ಸಾಮಾನ್ಯವಾದ ಕಾಯಿಲೆ ಆಗ್ಬಿಟ್ಟದ ಇತ್ತೀಚಿನ ದಿನದೊಳಗ. ಇದರಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಪಿ ಸಿ ಓಎಸ್ ಕಾಯಿಲೆಯಿಂದ ದೂರ ಇರಬೇಕು ಅಂದರೆ ಫಸ್ಟು ನಮ್ಮದು ವೇಟ್ ಮೇಂಟೈನ್ ಮಾಡ್ಕೋಬೇಕು, ತೂಕ ಜಾಸ್ತಿ ಆಗದೆ ಇರುವಂಗೆ ನೋಡ್ಕೋಬೇಕು. ಸೊ ನಮ್ಮ ಹೈಟಿಗೆ ಎಷ್ಟು ವೇಟ್ ಇರಬೇಕು ಅಷ್ಟನ್ನು ಮೇಂಟೈನ್ ಮಾಡ್ಕೋಬೇಕು. ಸೊ ಆದಷ್ಟು ಜಂಕ್ ಫುಡ್ ಸೇವನೆ, ಸ್ವೀಟು, ಪ್ಯಾಕೆಟ್ ಆಹಾರ ಎಲ್ಲ ಕಡಿಮೆ ಮಾಡ್ಕೋಬೇಕು, ಕರೆಕ್ಟಾಗಿ ಎಕ್ಸಸೈಸ್ ಮಾಡಿ, ಸೊ ಕರೆಕ್ಟ್ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಯಾರು ಮಾತಾಡೋದು? ಸ್ವಲ್ಪ ಜೋರಾಗಿ ಮಾತಾಡ್ರಿ ದೀಪಾ. ಹಲೋ ಮೇಡಮ್. ಹಾ ಕೇಳಿ. ಮೇಡಮ್ ಅನ್ಎಕ್ಸ್ಪ್ಲೇನ್ ಮೇಡಮ್. ಹೌದು. ಈಗ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೋದಾ ನ್ಯಾಚುರಲ್ ಆಗುತ್ತಾ? ಈಗ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂದ್ರೆ ಎಲ್ಲ ಟೆಸ್ಟ್ಗಳು ಮಾಡ್ಸಿರ್ತೀರಿ, ಬಟ್ ಅವಾಗಲೂ ಗರ್ಭಧರಿಸಲು ಆಗೋದಿಲ್ಲ. ಒಂದು 10% ಜನರಲ್ಲಿ ಇದನ್ನ ಕಾಣಬಹುದು. ಸೊ ಇದಿದ್ದಾಗ ಕೆಲವೊಂದ್ಸಲ ಹಾಗೆ ಬಿಟ್ಟಾಗ ನ್ಯಾಚುರಲಿ ಆಗ್ಬೋದು, ಅಥವಾ ಟ್ರೀಟ್ಮೆಂಟ್ ತಗೊಂಡು ಟ್ರಯಲು ಮಾಡ್ಬೋದು. ಟ್ರೀಟ್ಮೆಂಟ್ ಅಂದ್ರೆ ಬೇಸಿಕಲಿ IUI ಮಾಡಿಸ್ಕೋಬಹುದು, ಅಥವಾ IVF ಹೋಗ್ಬೋದು, ಅಥವಾ ನ್ಯಾಚುರಲಿ ಟ್ಯಾಬ್ಲೆಟ್ಸ್ ಕೊಟ್ಟು ಟ್ರೈ ಮಾಡ್ಬೋದು. ಹಲೋ ಹಲೋ ಹಲೋ ಹಲೋ ಹಲೋ. ರೇಡಿಯೋ ಸೆಟ್ ಅನ್ನ ದೂರ ಇಡಬೇಕು. ಧ್ರುವ ಅವ್ರೆ, ನಿಮ್ದು ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ರಾಮನಗರ ತಾರೆಯಿಂದ ಮಾತಾಡೋದು. ಇದು ಧ್ರುವ ಅಂತ ಪದೇ ಪದೇ ಪ್ರಶ್ನೆ ಕೇಳ್ತಾರಲ್ರಿ, ಅವ್ರಿಗೆ ಗೊತ್ತಿಲ್ಲನ್ರಿ, ಇದು ಉತ್ತರ ಕೊಡ್ತಿರಲ್ಲ. ಈಗ ನೀವು ಕಾರ್ಯಕ್ರಮ ಕೇಳ್ತಿದ್ರಲ್ಲ, ನಾನು ಎಷ್ಟು ಸಲ ಅವ್ರ ಕಾಲ್ ಕಟ್ ಮಾಡಿದೆ ಅಂತ ಕೇಳ್ತಾ ಇದ್ದೇವೆ. ಅವ್ರಿಗೆ ಪದೇ ಪದೇ ಉತ್ತರ ಕೊಡೋದು ಏನ ಸಂದರ್ಭ ಐತ್ರಿ? ಅವ್ರಿಗೆ ಗೊತ್ತಿಲ್ಲ, ಫಾರಿನ್ದಾಗ ಹಂಗೈತೆ ಇಲ್ಲೇ ಹಂಗೈತೆ ಅಂತ ಹೇಳ್ತಾರಲ್ರಿ. ಅಲ್ಲಲ್ಲ, ನಾನು ಎಷ್ಟು ಸತಿ ಅವ್ರ ಕಾಲ್ ಕಟ್ ಮಾಡಿದೆ ನೀವು ಗಮನಿಸಿದಿರಿ? ನಾ ಇಷ್ಟು ಪ್ರೋಗ್ರಾಮ್ ನೋಡಿದೆ, ದಿವಸ ಅವನ್ನ ಮಾತಾಡ್ತಾರ್ರಿ. ಹೌದ್ ಹೌದು ಹೌದು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ರೇಡಿಯೋ ಸ್ಟೇಷನ್ ಗೊತ್ತಾಗೋದಿಲ್ಲ. ನಿಮ್ಮ ಪ್ರಶ್ನೆ ಏನಿದೆ ಹೇಳ್ರಿ. ನಮ್ ಪ್ರಶ್ನೆ ಏನಿಲ್ರಿ, ಅದನ್ನ ಯಾರು ರೋಗ ಐತೆ ಅವ್ರ ಕ್ವಶನ್ ಕೇಳ್ಬೇಕಲ್ರಿ ಮೇಡಮ್. ಹೌದ್ ಹೌದು, ಅದಕ್ಕೆ ನಾವು ಆದ್ಯತೆ ಕೊಡ್ಲಿಕ್ಕೆ ಮಧ್ಯೆ ಅನೌನ್ಸ್ಮೆಂಟ್ ಕೊಟ್ಟೆ ನಾನು. ಹಲೋ ಹಲೋ, ಈ ಡಾಕ್ಟ್ರೆ, ಮುಖ್ಯವಾಗಿ ನಮ್ಮ ಜೀವನ ಶೈಲಿನೇ ಇದಕ್ಕೆ ಪ್ರಮುಖ ಕಾರಣ ಅಂತ ತಾವು ಹೇಳ್ತೀರಿ. ಅಂದರೆ ಈಗ ಕರಿಯರ್ ಓರಿಯೆಂಟೆಡ್ ಮಕ್ಕಳು ಇರ್ತಾರೆ, ವಿಳಂಬ ಮದುವೆ ಮುಂಚೆ ಆಗಿದ್ರೆ ಬೇಗ ಮದುವೆ ಆಗ್ತಿತ್ತು, ವಿಳಂಬವಾಗಿ ವಿವಾಹ ಆಗೋದು, ನಂತರ ಗರ್ಭಧರಿಸೋದು ಕೂಡ ಈ ಒಂದು ಸಂತಾನಹೀನತೆ ಕಾರಣ ಆಗ್ತದಂತ. ಹಲೋ ಹಲೋ, ಅದು ಕೂಡ ಕಾರಣ ಆಗ್ತದಂತ. ಅಂದ್ರೆ ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗ್ಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಹೌದು. ಯಾಕೆಂದ್ರೆ ಈಗ ಕೆಲವು ಕಲುಷಿತ ಆಹಾರ ಇದನ್ನ ನಮ್ಮ ಕೈಯಿಂದ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಆದಷ್ಟು ಅವನ್ನ ಅವಾಯ್ಡ್ ಮಾಡಿದ್ರಾಯ್ತು. ಲೈಕ್ ಪ್ಯಾಕೆಟ್ ಫುಡ್, ಜಂಕ್ ಫುಡ್ ಸ್ವಲ್ಪ ಕಡಿಮೆ ಮಾಡೋದು, ಮನೆಯಲ್ಲೇ ಸ್ವಲ್ಪ ಪೌಷ್ಟಿಕವಾದ ಆಹಾರ ಸೇವಿಸ್ಬೋದು, ಡಯಟ್ ಎಕ್ಸಸೈಸ್ ಫಾಲೋ ಮಾಡ್ಕೋಬಹುದು. ಸೊ ಅವೆಲ್ಲ ಮಾಡಿ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹಲೋ, ನಮಸ್ತೆ ಮೇಡಮ್, ನಾವ್ ಇಲ್ಲಿ ಮುದೋ ತಾಲೂಕದಿಂದ ಮಾತಾಡೋದು ಮೇಡಮ್, ರಾಮಲಿಂಗಪ್ಪ ಯಾದವಾಡ ಅಂತೇಳಿ. ಲಘು ಕೇಳ್ರಿ, ಟೈಮ್ ಆಗಿದೆ. ಅಂದ್ರೆ ಮೇಡಮ್, ನಮ್ದು ಹೆಣ್ಮಕ್ಳು ಸಿಜೇರಿಯನ್ ಆಗಿತ್ರಿ, ಅದಕ್ಕ ವೇಟ್ ಜಾಸ್ತಿ ಆಗಿತ್ರಿ, ಅದ ಅದನ್ನ ಹೆಂಗ ಇದು ಮಾಡ್ಬೇಕು? ವೇಟ್ ಜಾಸ್ತಿ ಆಗಿ ಡಯಟ್ ಎಕ್ಸರ್ಸೈಸ್ ಮಾಡಿ ತೂಕ ಇಳಿಸಬೇಕು. ಇನ್ನೂ ಕರೆಗಳು ಬರ್ತಾ ಇವೆ ಡಾಕ್ಟರ್ ಲೀನಾ ಕಾಮತ್ ಅವರೇ, ಆದರೆ ಸಮಯ ಆಗ್ತಾ ಇದೆ. ಕೇಳುಗ್ರೆ, ಇವತ್ತಿನ ವಿಷಯ ಸಂತಾನಹೀನತೆಗೆ ಕಾರಣ ಮತ್ತು ಲಭ್ಯವಿರುವ ಚಿಕಿತ್ಸೆಗಳು ಅಂತಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ಡಾಕ್ಟರ್ ಲೀನಾ ಕಾಮತ್ ಅವರಿಗೆ ಕೇಳುಗರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಡಾಕ್ಟರ್ ಲೀನಾ ಕಾಮತ್ ಅವರು ಸೋಮವಾರದಿಂದ ಶನಿವಾರದವರೆಗೆ ಧಾರವಾಡದ SDM ವೈದ್ಯಕೀಯ ಆಸ್ಪತ್ರೆಯ IVF ಸೆಂಟರಲ್ಲಿ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247990. ಆಸ್ಪತ್ರೆಯ ವಿಚಾರಣೆಗೆ ಇರುವಂಥ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 24777777, 3321000, 718700000. ಇನ್ನು ಈ ವಾರದ ಪ್ರಶ್ನೆ, TB ಕಾಯಿಲೆಯು ಗರ್ಭಾಶಯದ ಹಾಗೂ ಟ್ಯೂಬ್ನ ಮೇಲೂ ಪರಿಣಾಮ ಉಂಟು ಮಾಡಬಹುದೇ? ಇನ್ನೊಂದ್ಸಲ ಪ್ರಶ್ನೆ ಹೇಳ್ತೀನಿ, TB ಕಾಯಿಲೆಯು ಗರ್ಭಾಶಯದ ಹಾಗೂ ಟ್ಯೂಬ್ನ ಮೇಲೂ ಪರಿಣಾಮ ಉಂಟು ಮಾಡಬಹುದೇ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು 22ರಂದು ಕೇಳಿದ ಪ್ರಶ್ನೆ, ಆ್ಯಂಟಿ ಸ್ನೇಕ್ ವೆನಾಮ್ ತಯಾರಿಸಲು ಯಾವ ಪ್ರಾಣಿಯನ್ನು ಬಳಸ್ತಾರೆ? ಸರಿಯಾದ ಉತ್ತರ, ಆ್ಯಂಟಿ ಸ್ನೇಕ್ ವೆನಾಮ್ ತಯಾರಿಸಲು ಕುದುರೆಯನ್ನು ಬಳಸ್ತಾರೆ. ಸರಿಯಾದ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಅರ್ಪಿತಾ ಎಎಚ್, ವೈಫ್ ಆಫ್ ಗಿರೀಶ್ ಎಂಪಿ, ಹೊಸಳ್ಳಿ ಪೋಸ್ಟ್ ತಲ್ಲಿಕಟ್ಟೆ ತಾಲೂಕು ಭದ್ರಾವತಿ. ಶ್ರೀಮತಿ ಅರ್ಪಿತಾ ಅವರಿಗೆ ಅಭಿನಂದನೆ. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ವಾರದ ವಿಷಯ ಯುವಕರಲ್ಲಿ ಹೃದಯಾಘಾತ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಬರ್ತಾರೆ ಡಾಕ್ಟರ್ ಸುಭಾಷ್ ಪೂಜಾರಿ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಲೀನಾ ಕಾಮತ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.